ಇಲ್ಲಿ ನೆರೆದಿರುವಂತಹ ಭಗವಾನ್ ಸ್ವರೂಪಿ ಮಹಾದೈವವೇ. ನಾ ಈಗ ನಿಮಗೆ ಮಜಾ ಮಜಾ ತೋರಿಸಿದ್ದೀನಿ, ಕೇಳಿಸಿದ್ದೀನಿ. ದಯಮಾಡಿ ಲಕ್ಷ ಕೊಟ್ಟು ಅಯ್ಯ ಮಹಾನ್ ಸೂತ್ರಧಾರ, ಇಂಥ ಬಿಸಿಲು ಹೊತ್ತಿನಾಗ ಅದು ರಸ್ತೆದಾಗ ಇವರನ್ನ ನಿಲ್ಲಿಸಿಕೊಂಡದ್ದು ಅಲ್ಲದ, ಈ ಆಟ ನೋಡಕ ಮುಗ್ಧ ಜನರು. ಪಾಪ, ಲಕ್ಷ, ಒಂದು ಲಕ್ಷ ಕೊಡಬೇಕಾ? ಪೂರಾ ಕೇಳಪ್ಪ, ಲಕ್ಷ ಅಂದ್ರ ಗಮನವಿಟ್ಟು ಕೇಳ್ರಿ, ಗಮನವಿಟ್ಟು ನೋಡ್ರಿ ಅಂತ ಅರ್ಥ. ಏನಪ್ಪ ಇರ್ಲಿ, ಮುಂದೆ ಕೇಳ್ರಿ. ನಮ್ಮ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಹಳೆ ಹಳ್ಳಿ ಸಂಪ್ರದಾಯಸ್ಥ ಕುಟುಂಬದ ಗರ್ತಿಯರು ದೇವರ ಹೆಸರು ಮ್ಯಾಗ ಉಪವಾಸ ವ್ರತ ಮಾಡ್ತಾರ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ. ರುದ್ರ ವೀರ, ಸೋಮವಾರ ಶಿವನ ಹೆಸರಿನಲ್ಲಿ ಉಪವಾಸ, ಮಂಗಳವಾರ ಮಂಗಳ ಗೌರಿ ವ್ರತದ ಉಪವಾಸ, ಗುರುವಾರ ರಾಯರ ವಾರದ ಉಪವಾಸ, ಶುಕ್ರವಾರ ಶುಕ್ರ ಗೌರಿ ವ್ರತದ ಉಪವಾಸ, ಶನಿವಾರ ಹನುಮಂತ ದೇವರ ಸಲುವಾಗಿ ಉಪವಾಸ. ಹಗ್ಗ ಇವನು ಮಂಜಾಳ ಆಗ್ಲಿ, ಇದೊಳ್ಳೆ ಕಥೆ ಆಯ್ತಲ್ಲಪ್ಪ. ವಾರ ಪೂರ್ತಿ ಉಪವಾಸನ, ಪುಣ್ಯಕ್ಕ ರವಿವಾರ ಒಂದು ಬಿಟ್ಟಾರ, ಅವತ್ತ ಯಾವ ದೇವರಿಗೂ ದಿಕ್ಕಿಲ್ಲ ಅಂತ ಕಾಣಿಸ್ತದ. ಕರೆ ಹೇಳ್ಬೇಕಂದ್ರ ರವಿವಾರ ಒಂದಿನ ಸೂಟಿ ಮಾಡ್ಯಾರ ನೋಡ್ರಿ ಈ ಉಪವಾಸಕ್ಕ. ನೋಡ್ರಿ ಹಳ್ಳಿ ಹೆಣ್ಮಕ್ಕಳು ಸ್ವರ್ಗಿರ್ತಾರ, ಅಶಕ್ತ ಆಗಿರ್ತಾರ. ಸಾಕು ಮಾಡ್ರಿ, ಸಾಕು ಮಾಡ್ರಿ ನಿಮ್ ಹಾಸ್ಯನ. ಆದ್ರೆ ಈಗ ನಾ ಹೇಳೋದು ಕೇಳ್ರಿ, ಹೆಣ್ಣು ಮಕ್ಕಳು ಮಾಡೋ ಉಪವಾಸದ ಬಗ್ಗೆ ಅಲ್ಲ, ನಮ್ಮ ಊರಾಗಿನ ಒಂದು ಎಮ್ಮಿ ನಿರಶನ ವ್ರತ ಉಪವಾಸ ವ್ರತ ಮಾಡ್ತಿತ್ತಲ್ಲ ಅದರ ಬಗ್ಗೆ ಹೇಳ್ತೀನಿ. ಹಾ, ಉಪವಾಸ ವ್ರತ ಮಾಡೋ ಎಮ್ಮಿ ಬಗ್ಗೆ. ಏನಂದ್ರಿ? ಉಪವಾಸ ವ್ರತ ಮಾಡೋ ಎಮ್ಮಿನ? ಹೌದ್ರಪ್ಪ, ವ್ರತ ನಡೆಸೋ ಮಹಾನ್ ಎಮ್ಮಿ ಬಗ್ಗೆ. ಏನ್ರಿ ಎಮ್ಮಿ ದೇವ್ರ ಹೆಸರಲ್ಲೇ ಉಪವಾಸ ವ್ರತ ಮಾಡೋದು ಕೇಳಿದೇನು? ಏನ್ರಿ ಎಮ್ಮಿ ಏಕಾದಶಿ ಮಾಡೋದನ್ನ ನೋಡಿದೇನು? ಮರಾಯ, ಎಮ್ಮಿ ಅಂದ್ರ ವ್ರತ ಮಾಡ್ತಾವೇನ್ರಿ? ಏನ್ರಿ ಯಾರ್ದಾರ ಎಮ್ಮಿ ನಿರಶನ ವ್ರತ ಮಾಡಿದ್ದು ಐತ್ರಿ? ಅಲ್ಲಪ್ಪ ಸೂತ್ರಧಾರ, ನಿನ್ನ ಮಾತು ಕೇಳಿ ನಾಲ್ಕು ಮಂದಿ ಚಪ್ಪಾಳಿ ಹೊಡೆದು ಬಿದ್ದ ಬಿದ್ದ ನಗತಾರ. ಸಾಕ್ ಮಾಡ್ ನಿನ್ ಕುರಾಣ. ಅಲ್ಲ, ನಾ ಹೇಳಿದ್ದ ಹಂಗಲ್ಲ, ಎಮ್ಮಿ ಬಗ್ಗೆ ನಾ ಹೇಳಿದ್ನಲ್ಲ, ಈಗ ಇಲ್ಲಿ ನೋಡ್ರಿ. ಹಾ ಕೇಳ್ರಿ. ಅಯ್ಯಯ್ಯವ್ವ, ನನ್ನ ಬಂಗಾರದಂತ ಎಮ್ಮಿ ಇದು ಹಿಂಗೆ ಕುಂತದಯ್ಯವ್ವ. ಐದ್ ದಿವಸದ ಹಿಂದ ಎಂತ ಚಂದಂದ ಹೆಣ್ಕರ ಇದ್ದಿದೆ, ನಿನಗೇನಾಗ್ಯದಂತೀನಿ, ನಮ್ ಮ್ಯಾಲೆ ಇಷ್ಟೇ ಆಕ್ಸಿಟ್ ಆಗಿದೆ. ಎರಡು ದಿವಸದಿಂದ ಕೂಳು ನೀರು ಬಿಟ್ಟು ಸೆಟ್ಗೊಂಡು ಉಪವಾಸ ಮಾಡಕತ್ತಿಯಲ್ಲ, ಯಾಕಂತೀನಿ ನೀರ್ ಕುಡ್ಲಿ ನಾನು. ನಿನಗೇನೇನ್ ತಿನ್ಸಿಲ್ಲ ಹೇಳು, ಜಗ್ಗಷ್ಟು ಕಾಳು ತಿನ್ಸಿನಿ, ನುಗ್ಗಷ್ಟು ಹಿಂಡಿ ದಾಳಿ ಇಟ್ಟಿನಿ, ಪುಟ್ಟಿ ಪುಟ್ಟಿ ಗಟ್ಲೆ ಗಿರಣಿಯನ್ನು ಹಿಟ್ಟು ತಿನ್ಸಿನಿ. ಎರಡು ದಿವಸದಿಂದ ತಿಂದು ತಿಂದು ಈಗ ಯಾಕೆ ಸುಬುಕ್ ಕುಂತೀಯಲ್ಲ, ಹಿಂಗ್ಯಾಕೆ ಮಾಡ್ತೀಯ ನಮ್ಮವ್ವ, ಹಿಂಗ್ಯಾಕೆ ಮಾಡ್ತೀಯ ನಮ್ಮವ್ವ, ದ್ಯಾಮವ್ವ ನಮ್ಮ್ಯಾಗ ಸಿಟ್ಟಾಗ್ಬೇಡವ್ವ, ತಮ್ಮ್ಯಾಗ ಸಿಟ್ಟಾಗ್ಬೇಡವ್ವ. ಏಕಲ್ಲವ್ವ ಸೋಮ್ ಕೂಡ ಯಾಕಳಾಕತ್ತಿದಿ ನೀ ಹಿಂಗ ಅದ್ಕೊಂತ ಕುಂದಿರ್ತಿ ಅಂತ ಹೇಳೇನೆ, ನಾ ದನದ ಡಾಕ್ಟರ್ನ ಸಂಘಟ ಕರ್ಕೊಂಡ್ ಬಂದಿನಿ. ಬರ್ರಿ ಬರ್ರಿ ಡಾಕ್ಟರ್ ಸಾಹೇಬ್ರ, ಜರ ನೋಡ್ರಿ ನಮ್ ಕಲ್ಲವ್ ನಮಗ ಏನಾಗ್ಯದ ಒಂಚರ ಹೇಳ್ರಿ. ಯಪ್ಪ ಯಪ್ಪ ಡಾಕ್ಟರ್ ಸಾಹೇಬ್ರ, ದೇವ್ರ ಬಂದಾಗ ಬಂದ್ರಿ, ಏನಾರ ಮಾಡಿ ನನ್ನ ಎಮ್ಮಿ ಮತ್ ಮದಿಲ್ದಂಗ ತಿನ್ನು ಹಂಗ ಮಾಡಿ ಪುಂಡ ಕಟ್ಕೊಳ್ರಿ ಯಪ್ಪ, ಏನಾಗ್ಯದ ನೋಡ್ರಿ ಡಾಕ್ಟರ್. ಏನಾಗೈತ್ ನೋಡ್ರಿ ನನ್ನ ಎಮ್ಮಿಗೆ? ನೀ ಏನ್ ಕಾಳಜಿ ಮಾಡಬೇಡವ ಕಣ್ಣವ್ವ, ನೋಡ್ತೀನಿ ತಡಿ ನಿನ್ ಎಮ್ಮಿಗೆ. ಅಲ್ಲ ವಾಕಲ್ಲವ್ವ, ನಿನ್ ಎಮ್ಮಿಗೆ ಏನಾಗೈತೆ ಅಂತಂದಿ? ಆಕಿಗ್ ಗೊತ್ತಿದ್ರ ನಿಮ್ಗೆ ಯಾಕೆ ಕರೆಸ್ತಿದ್ಲು? ಪಾಪ, ಎಮ್ಮಿಗೆ ಮಾತಾಡಕ್ ಬಾಯಿದ್ರ ತಾನಾ ಹೇಳ್ತಿತ್ತು. ಹೇಳ್ತೀನ್ರಿ ಅಪ್ಪ, ಈ ಎಮ್ಮಿ ಕರ ಹಾಕಿ ಅಂದ್ರ ಇದು 5 ದಿನ ಆಗೈತ್ರಿ. 2 ದಿನದಿಂದ ಏನು ತಿಂದಿಲ್ರಿ, ಅಜ್ಜಿ ಮಾತಿ ಏನೇನು ಮುಟ್ಟಿಲ್ರಿ. ಮುಸ್ರಿ ಕುಡಿವಲ್ದು, ಹಿಂಡಿ ತಿನ್ನುವಲ್ದು, ಮುಖ ಒಣಗಿಸ್ಕೊಂಡು ಉಪವಾಸ ನೇಮ ಮಾಡೋರಂಗ ಮುಖ ಕುಂತು ಬಿಟ್ಟೈತ್ರಿ. ಅಲ್ರಿ ಸಾಹೇಬ್ರ, ಮೊದಲು 3 ದಿವಸ ಇದ್ಮ್ಯಾಗ ನಮ್ ಮುಂದ್ ಕೊಟ್ಟದ್ದೆಲ್ಲ ಗುಳುಂ ಅನಿಸ್ತಿತ್ರಿ, ಜಿಗಿದು ಜಿಗಿದು ತಿನ್ನಿಸಿದ್ರಿ. ನನ್ನ ಕಣ್ಣ ಇದಕ್ಕೆ ನಾಟಿ ನೆದ್ರಾಗೈತಂತ ಅನಿಸ್ತದ್ರಿ ಡಾಕ್ಟರ್ ಸಾಹೇಬ್ರ. ತಡಿ ತಡಿಯವ್ವ ಕಲ್ಲವ್ವ, ಒಂದ್ ಮಾತು ನೀ ನನಗೆ ಸ್ಪಷ್ಟ ಹೇಳಿಬಿಡು. ಹಿಂಡಿ ನುಚ್ಚು ದಾಣಿ ಬಾಳ ತಿನ್ನಿಸಿದ್ದಿ ಅಂತಂದೆಲ್ಲ, ಇವನ್ನೆಲ್ಲ ಎಮ್ಮಿ ಈದ ಮೇಲೆನೆ ತಿನ್ನಿಸಿ ಹೌದಲ್ಲ? ಯಪ್ಪ ಸುಳ್ಳಾಕ್ ಹೇಳ್ರಿ, ನಿಮ್ ಮ್ಯಾಗ ಆಣೆ ಮಾಡಿ ಹೇಳ್ತೀನ್ರಿ. ಅಲಾಯ್ಕಿನ ಈ ಎಮ್ಮಿ ಗಬ್ಬಿದ್ದಾಗ ಬರೇ ಒಣ ಕಣಕಿ ಹುಲ್ಲು ತಿನ್ಸಿದ್ನಿರಿ, ಕರ ಹಾಕಿದ ಮ್ಯಾಗ ಹಾಲ್ ಕೊಡಕ್ ಚಾಲು ಮಾಡ್ತಲ್ರಿ, ಅವಾಗ ಇದಕ್ಕ ಎಲ್ಲಾ ತಿನ್ಸಕತ್ತಿದ್ರಿ. ಏನು ಕಮ್ಮಿ ಆಗದಂಗ್ ನೋಡ್ಕೊಂಡಿನ್ರಿ ಡಾಕ್ಟ್ರ. ಈಗ ಹೇಳಕಲ್ಲವ, ಗಬ್ಬಿದ್ದಾಗ ಈ ಎಮ್ಮಿಗೆ ದಾಣಿ ನುಚ್ಚು ಹಿಂಡಿ ಇಂಥವನ್ನ ನೀ ಯಾಕೆ ತಿನ್ನಿಸ್ಲಿಲ್ಲ? ಖರೆ ಹೇಳ್ತೀನ್ರಿ ಅಪ್ಪ, ಮೊದಲನೇದು ಅದು ಇವತ್ತನ ಹಾಲ್ ಕೊಡ್ತಿದ್ದಿಲ್ರಿ. ಆಮೇಲ್ರಿ ಹಾಲ್ ಸಿಗಾಕ್ ಚಾಲು ಆದ್ಮೇಲ ಎಮ್ಮಿ ಮ್ಯಾಗ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬರ್ತದ ಈ ಹೆಣ್ಮಕ್ಕಳಿಗೆ. ಆಮೇಲೆ ಆಮೇಲೆ ಏನು ಕಲ್ಲವ? ಗಬ್ಬಿದ್ದಾಗ ಬಾಳ ಹಿಂಡಿ ನುಚ್ಚ ಕೊಟ್ರ ಒಳಗ ಹೊಟ್ಟೆಗಿನ ಕರ ಸಿಕ್ಕಾಪಟ್ಟೆ ಬೆಳೆದು ದೊಡ್ಡದಾಗ್ತದಂತ್ರಿ, ಮುಂದೆ ಎಮ್ಮಿಗೆ ಇವ್ ಮುಂದ ತ್ರಾಸ ಆಗ್ತದಂತ ಅಂತಾರಲ್ರಿ, ಅದಕ್ಕ ತಿನ್ಸ್ಲಿಲ್ರಿ. ಇಲ್ಲೇ ನೋಡ ಕಲ್ಲವ್ವ, ನೀ ತಪ್ಪಿರುದು, ಅವ್ರಿವ್ರು ಅಂತಾರಂತ ಹೇಳಿ ಹಿಂಗ್ ಮಾಡ್ತೀರಿ. ಎಮ್ಮಿ ಉಪವಾಸ ಚಾಲು ಮಾಡಿಬಿಡ್ತಾವ ಹಿಂಗಾದ್ಮೇಲ. ಯಪ್ಪ ನಮ್ ಬಂಗಾರದಂತ ಎಮ್ಮಿಗೆ ಏನಾಗೈತಿ? ಸ್ವಲ್ಪ ಬಿಡಿಸಿ ಹೇಳ್ರಲ್ಲ, ಆಗುದರ ಏನಾಗೈತಿ ಅಂತ ನೋಡ್ಕಲ್ಲವ. ಈ ಎಮ್ಮಿ ಗಬ್ ಇದ್ದಾಗಿಂದನು ದಿನಾ ಒಂದ್ ಅಳತಿ ಮ್ಯಾಲ ಈ ಹಿಂಡಿ ನುಚ್ಚು ತಿನ್ನಿಸುವಂತ ಬರಬೇಕಾಗಿತ್ತು. ಹ್ಞೂರಿ, ಒಮ್ಮಿಂದೊಮ್ಮನ ಈದ ಮ್ಯಾಲ ಮನಸ್ಸಿಗೆ ಬಂದಂಗ ತಿನ್ನಿಸಿಯಲ್ಲ ಈ ಹಿಂಡಿ ನುಚ್ಚು, ಅದು ಸರಿಯಾದ ರೀತಿ ಒಳಗ ಪೂರಾ ಪಚನ ಆಗಿಲ್ಲ. ಹಿಂಗಂತೀರಿ? ಆಗುದನು ಇಲ್ಲ. ಅಷ್ಟ ಅಲ್ಲ, ಹೊಟ್ಟಿ ಒಳಗ ಅಸಿಡ್ ಅಂತ ಹೇಳ್ತಾರಲ್ಲ ಆಮ್ಲ, ಅದು ಹೆಚ್ಚಾಗ್ಯದ. ಹಸಿವೆ ಅನ್ನೋದು ಪೂರಾ ಕಟ್ಟಿಬಿಟ್ಟದ. ಅಯ್ಯೋ ಶಿವನ, ಮುಖಕ್ಕೆ ಬಡದಂಗಾಗಿ ಕೂಳು ಬಿಟ್ಟು ಬಿಟ್ಟದ. ನೋಡವ, ಹೆಚ್ಚಿಗೆ ಹಿಂಡಿ ತಿನ್ನಿಸಿದ್ರ ಕರ ಬಹಳ ದೊಡ್ಡದಾಗುತ್ತ ಅನ್ನೋದು ಖರೆ ಅಲ್ಲ. ಈ ನಿಸರ್ಗದ ನೇಮ ಬಿಟ್ಟು ಯಾವುದೂ ನಡೆಯುವುದಿಲ್ಲ, ತಿಳಿತಾ? ಹೌದಪ್ಪ. ಯಾರ ಮಾತ್ ನಂಬಿ ನಮ್ಮ ತಪ್ಪು ತಿಳುವಳಿಕೆಯಿಂದ ಹಿಂಗಾಗೈತಿ? ಯಪ್ಪ ಡಾಕ್ಟ್ರ ಏನಾರ ಮಾಡ್ರಿ ಅಪ್ಪ, ನಿಮ್ಮನ್ನ ನಂಬಿನಿ. ನೀ ಏನ್ ಚಿಂತೆ ಮಾಡಬೇಡವ ಕಲ್ಲವ್ವ, ನಾವು ದನದ ಡಾಕ್ಟರ್ ಇರುದ್ರ ಮತ್ ಎದಕ್ಕ? ಏನ್ ತ್ರಾಸಾದ್ರೂ ನಮ್ಮನ್ನು ಭೇಟಿಯಾದ್ರೆ ಸಾಕು, ಮುಂದಿನ ಕೆಲಸ ನಮಗ್ ಬಿಟ್ಟು ಬಿಡು, ನಾವು ಮಾಡ್ತೀವಿ, ನಿಂದ ತ್ರಾಸು ನಾವು ನೋಡ್ಕೋತೀವಂತ. ಆಯ್ತ್ರಿ ಅಪ್ಪ. ತಿಳಿತ್ರ ದೈವ, ನಮ್ಮ ರೈತ ಸಮುದಾಯದೊಳಗ ಇಂತಹ ನಂಬಿಕೆಗಳು ಅನೇಕವ. ನಂಬಿಕೆ ಇರಬೇಕ್ರಿ, ನಂಬಿಕೆ ಮ್ಯಾಲ ಜೀವನ ನಿಂತದ. ಆದ್ರೆ ಮೂಢ ನಂಬಿಕೆ ಮಾತ್ರ ಒಳ್ಳೇದಲ್ಲ ನೋಡ್ರಿ. ಅನುಭವಕ್ಕೆ ಬರಲಾರದೆ ಯಾರ್ಯಾರೋ ಹೇಳ್ಯಾರಂತ, ಯಾರ್ಯಾರೋ ಮಾಡ್ಯಾರಂತ ನಾವು ಮಾಡಿ ಸುಖ ಸುಮ್ನೆ ಲುಕ್ಸಾನ್ ಅನುಭವಿಸೋದು ಈ ಮೂಢ ನಂಬಿಕೆಗಳಿಂದನ. ಏನ್ರಪ್ಪ ಬೇಕೇ ಬೇಕು, ಬೇಕೇ ಬೇಕು, ನಂಬಿಕೆ ಬೇಕು, ಬೇಡ ಬೇಡ ಮೂಢ ನಂಬಿಕೆ, ಬೇಡ ಬೇಡ ಬೇಡ ಮೂಢ ನಂಬಿಕೆ, ಬೇಡ. ಏನ್ ಸತಾಸಿದ್ರಪ್ಪ ಈ ನಮ್ ನಾಯಿ? ಥೋ ಥೋ ಥೋ ಥೋ, ಬಾ. ಹಂಗೆ ಕೊಡ್ಲಿಗತ್ತ ನಮ್ಮ ನಾಯಿ ಹಿಂದ? ಹೌದಲ್ಲ, ಹಿಂಗೆ ಕೊಡ್ಲಿಗತ್ತಲ್ಲ. ಸಿಕ್ ತೋಡ್ರಪ್ಪ, ಏನ್ ಸತಾಯಿಸ್ತಿದ್ದು ನಾಯಿ? ಅಯ್ಯ ಮಹಾನುಭಾವ, ನಾಯಿ ಮನುಷ್ಯರ ಹಿಂದ ಬೆನ್ನ ಹತ್ತೋದನ್ನ ನಾ ಇಲ್ಲಿ ತನ ನೋಡಿದ್ದೆ. ಆದ್ರೆ ಈಗ ನಾಯಿ ಹಿಂದ ಮನುಷ್ಯ ಓಡೋದನ್ನ ಪೆಹಲಿ ಬಾರ್, ಪೆಹಲಿ ಬಾರ್ ನೋಡಕ್ ಹತ್ತೀನಿ, ಏನು ಕಾಲ ಬಂತಂತೀನಿ. ಯಾಕಪ್ಪ ಯಜಮಾನ, ಪಾಪ ಆ ನಾಯಿ ಹಿಂದ ನೀ ಯಾಕೆ ಓಡ್ಲಿಕ್ ಹತ್ತಿದ್ದಿ? ನೋಡ್ರಿ, ಇದು ನನ್ ನಾಯಿ, ಇದನ್ನ ಕಂಬಾರ್ ಕುಲುಮಿಗೆ ಹಿಡ್ಕೊಂಡು ಹೋಗಿದ್ಯಾ, ಹೊಳ್ಳಿ ಮನಿಗೆ ಬರೋ ಮುಂದ ಕೈ ತಪ್ಸ್ಕೊಂಡು ಓಡಕ್ ಹತ್ತಿತ್ತು, ಈಗ ಸಿಕ್ಕಿತ್ ನೋಡ್ರಿ. ಅಲ್ಲಪ್ಪ ಮಾರಾಯ, ಪ್ರಾಣಿಗೆ ಏನಾರೆ ಆಗಿದ್ರ ದನದ ದವಾಖಾನೆಗೆ ಇಲ್ಲ ನಾಯಿ ಡಾಕ್ಟರ್ ಹತ್ರ ದೌಡ ಒಯ್ಬೇಕಾಗಿತ್ತು. ಕಂಬಾರ್ ಕುಲುಮಿ ಕಡೆ ಯಾಕೆ ತಗೊಂಡು ಹೋಗಿದ್ದಪ್ಪ, ಏನಾಗಿತ್ತು ಅದಕ್ಕೆ? ಅದಕ್ಕೇನಾಗ್ಯದ್ರಿ ದಾಡಿ, ನಮ್ ಮನಿ ಮಂದಿಗೆ ಮುಂದ ತೊಂದ್ರೆ ಆಗ್ಬಾರ್ದು ಅಂತ ಕಂಬಾರನ ಕುಲುಮಿಗೆ ಹೋಗಿದ್ದೆ. ಮತ್ತದೇ ಓದ್ತಾನಲ್ಲಿವ. ಏ ಹಿರಿಯ, ನೀ ಹೇಳೋದು ನನಗ್ ಒಟ್ಟ ಅರ್ಥ ಆಗ್ಲಿಲ್ಲೇನಪ್ಪ. ಅಲ್ಲ ನನಗೂ ತಿಳಿಲಿಲ್ಲ ಬಿಡಪ್ಪ ಸೂತ್ರಧಾರ, ನಾಯಿ ನೋಡಿದ್ರ ಎಷ್ಟು ಚಂದ ಐತಿ, ಏನ್ ಕಣ್ಣು, ಏನ್ ಕಿವಿ, ಏನ್ ಮೈ, ಆಹಾಹಾಹಾ, ಏನ್ ಕಾಲು, ಬಾಳ ಮುದ್ದು ಬರಂಗೈತಿ. ಇದಕ್ಕೇನಾಗ್ಬೇಕು? ಎಲ್ಲ ಬರೋಬ್ಬರಿ ಅದ. ಅಯ್ಯೋ ನನ್ನ ಶಿವನ, ಇದ್ರ ಬಾಲ, ಇದಕ್ಕ ಬಾಲನ ಇಲ್ರಪ್ಪೋ, ಬಾಲ ಇಲ್ಲದ ಹುಟ್ಟತ್ರೋ ಈ ನಾಯಿ, ಎಂತ ವಿಚಿತ್ರ ಇದು ಅಂತೀನಿ. ಅದನ್ನ ಹೇಳಕತ್ತೀನಿ ನಾನು, ಕೇಳಿಸ್ಕೋವಲ್ರಿ ನೀವೆಲ್ಲ. ಅಲ್ರಿ, ಇದು ಹುಟ್ಟಿದಾಗ ಇದಕ್ ಬಾಲ ಇತ್ತು, ಮತ್ತ ಈಗ ಎಲ್ ಹೋತು? ಬಾಲ ಹೆಂಗ್ ಮಾಯ ಆಯ್ತು? ನೋಡ್ರಿ, ನಮ್ ಮನ್ಯಾಗ ಒಂದು ನಂಬಿಕೆ ಐತಿ. ಮನ್ಯಾಗೇನು ಊರ್ ಮಂದಿ ಎಲ್ಲ ನಂಬತಾರ. ಅದೇನಪ್ಪ ಅಂದ್ರ, ಸಾಕಿದ ನಾಯಿ ಬಾಲ ಹಿಂಗ ದುಂಡಗ ಸುಳಿ ಸುತ್ತಕೊಂಡಿದ್ರ, ಸರ್ಕಲ್ ವೃತ್ತದಂಗಿದ್ರ ಹಿಂಗ ಗುಂಡಕ್ಕೇನ, ಮತ್ತ ಅದ್ರ ಒಳಗಿನಿಂದ ನೊಣ ಹಾದು ಹಿಂಗ ಪಾರಾದ್ರ, ಆ ಮನಿಯಾಗಿನ ಯಾರಾದ್ರೂ ಒಬ್ರು ಸತ್ತ ಹೋಗ್ತಾರ ಅನ್ನೋದು ನಂಬಿಕೆ ಆಯ್ತಿರಪ್ಪ. ಅದಕ್ಕ ತಿಳಿದ್ ಬಿಡಪ್ಪ, ಅದಕ್ಕ ನೀ ನಿನ್ನ ಮುದ್ದಿನ ನಾಯಿಯನ್ನ ಕಂಬಾರ ಕುಲುಮಿಗೆ ಒಯ್ದು ಉಳಿ ಚಾಣದಿಂದ ಇದರ ಸುಂದರವಾದ ಬಾಲವನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಖುಷಿಯಿಂದ ಹೊಂಟಿಯಲ್ಲ. ಅಲ್ಲಿ ನಿಮ್ ನಾವ್ ಒಬ್ಬನ ನಂಬ್ತಿದ್ರ ಬ್ಯಾರೆ, ಇಲ್ಲಿ ಕೂಡಿದವ್ರನ್ನ ಕೇಳ್ರಿ. ಹ ಯಾಕ್ರಿ ಇದನ್ನ ನೀವು ನಂಬ್ತಿರೋ ಇಲ್ಲ? ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ. ಹೇ ಯಾರೋ ಸತ್ತಾರ ನೋಡಪ್ಪ, ಯಾರೋ ಸತ್ತಾರ ನೋಡು, ಅಲ್ಲಿ ನೋಡು ಇವತ್ತಿ ಹೆಣ್ಣು ಅಳ್ಕೋತ ಹಿಂತಾಳ. ಹೌದೌದು, ಏನಂತ ಕೇಳು. ಹಂಗ ಮಾಡ್ಲೇವ್ವಾ, ಗಂಡ ಎಂತ ಚಂದ್ರಿದ್ನ ಯವ್ವಾ, ಹಿಂಗ ಸಾಯ್ಬಾರ್ದಾಗಿತ್ತ ಯವ್ವಾ. ನನ್ ಹಿರಿಯ ಒಂದ್ ತಾಸನ್ಯಾಗ ನೋಡ್ ನೋಡ್ತೇನೆ ಕೊಡಗಟ್ಲೆ ಕುಡಿತಿದ್ದಲ್ಲೋ ಯಪ್ಪ, ಕಣ್ಣಿಗೆ ನೆದರಾಗೋ ಹಂಗ ಗಟ ಗಟ ಕೊಡ ಎತ್ತಿದ್ದಲ್ಲೋ ಯಪ್ಪ. ನಾ ಹೆಂಗ ಮಾಡ್ಲೆಯವ್ವ? ಏನ್ವಾದು ಕೊಡಗಟ್ಲೆ ಕುಡಿತಿದ್ದು? ಹುಳಿ ಹುಳಿ ತಾಜಾ ಹೆಂಡ, ಏನ್ ಚಂದ ಕುಡಿತಿದ್ದ ನನ್ನ ಗಂಡ. ಬೆಳಗಾದ್ರ ಸಾಕು ಹೆಂಡದಾಗ ಮುಖ ತೊಕ್ಕೊಂಡು ಕುಡಿಯಾಕ ಕುಂತಂದ್ರ. ಏನ್ ಮಾಡ್ಯವ್ವ ಪ್ರಪಂಚನ ಬ್ಯಾಡಾಗಿತ್ತವಾಗ, ನನ್ನ ನಸೀಬ ಕೆಟ್ಟೈತ್ರಯವ್ವ, ಅಂತ ಗಂಡನ ಕಳ್ಕೊಂಡನೆಯವ್ವ. ಏನ್ ಮಾಡ್ಲೇವ್ವ? ಹಣ ಎದ್ದು ಕುಂತಂದು ಓ ಮಾರಾಯ. ಹೌದ್ ನೋಡು ಓ ಮಾರಾಯ, ಅಗ ಏನೋ ಮಾತಾಡ್ಲಿಕ್ಕೆ ನೋಡು, ಕೇಳ ಕೇಳ. ನಾ ಕುಡದ ಸತ್ತೀನಿ ಖರೆ, ಆದ್ರ ಒಂದ್ ಮಾತ ನೀವೆಲ್ಲ ತಿಳ್ಕೋರಿ, ನಮ್ಮ ಮನ್ಯಾಗ ನಾಯಿ ಮಾತ್ರ ಸಾಕಿದ್ದಿಲ್ಲ. ನಾಯಿ ಸಾಕದಿದ್ರು ನನ್ನ ಕಾರಣದಿಂದ ನನಗ ಸಾವು ಬಂದದ, ನನ್ನ ಕಾರಣದಿಂದ ನನಗ ಸಾವು ಬಂದದ. ಮಾತಾಡಿ ಮತ್ ಸತ್ತಲ್ಲೋ ಹೆಣ, ಹಂಗ ಮಕ್ಕೊಂಡ್ ಬಿಡ್ತು ನೋಡಿ ಹೆಣ. ರಾಮ್ ನಾಮ್ ಸತ್ಯ ಹೇ. ನೋಡಿದ್ರ ದೈವ, ಮನುಷ್ಯ ಸಾಯ್ಬೇಕಂತಂದ್ರೆ ಮನ್ಯಾಗ ನಾಯಿ ಇರ್ಬೇಕು ಅಂತೇನಿಲ್ಲ, ನಾಯಿ ಸಾಕ್ಲಾರ್ದವ್ರು ಸಾಯ್ತಾರೆ. ಯಾರ್ಯಾರ ಹಣೆ ಬರೆದಾಗ ಸಾವು ಬರ್ದದೋ ಅವರು ಸಾಯ್ಲಿಕ್ಕೆ ಬೇಕು. ಇದ್ರಾಗ ನಮ್ಮ ಬಡಪಾಯಿ ನಾಯಿದೇನ್ ತಪ್ಪದರಿ? ಅಲ್ಲ, ನೀವು ಸ್ವಲ್ಪ ವಿಚಾರ ಮಾಡ್ರಿ. ರಾಮ್ ನಾಮ್ ಸತ್ಯ ಹೇ. ರಾಮ್ ನಾಮ್ ಸತ್ಯ ಹೇ. ರಾಮ್ ನಾಮ್ ಸತ್ಯ ಹೇ. ರಾಮ್ ನಾಮ್ ಸತ್ಯ ಹೇ. ರಾಮ್ ಲಾಯುನ ಮತ್ತೊಂದು ಹೆಣ ಬಂತು ಲೋಮರಾಯ. ಲಾಯುನ ರಾಮ್ ನಾಮ್ ಮತ್ತಾರ ಪಾಸ ಅಗ. ಆ ಹೆಣ್ಮಗಳು ನೋಡು, ಯಾಕವ ತಂಗಿ ಸತ್ತವ್ರು ಯಾರು? ಎಷ್ಟು ಗೋಳಾಡ್ಲಿಕ್ಕೆ ಹತ್ತಿಯಲ್ಲ, ಯಾರು ಸತ್ತದ್ದು? ಅಯ್ಯ ನನ್ನ ಪಯ್ಯನ ಹೇಳಿ, ಸತ್ತವ್ ನನ್ ಮುತ್ತನೋಯಪ್ಪ, ಮುತ್ತಿಲಂತ ಮುತ್ತನೋಯಪ್ಪ. ಅಲ್ಲವಾ ತಂಗಿ, ವಯಸ್ಸು ಬಹಳ ಆಗಿರಬೇಕು, ಯಾಕೆ ಅಳ್ತೀವ? ಬಾಳ ಅಂತೀಯಲ್ಲಯ್ಯಪ್ಪ, ಅಂತ ಹೆಚ್ಚು ವಯಸ್ಸಿನಾಗಿದ್ದಿಲ್ಲ. ಅಲ್ಲವಾ, ನಾ ಕೇಳಿದ್ದು ನಿನಗಲ್ಲ, ನಿಮ್ ಮುತ್ತಿಯಂದು ಅವನಿಗೆ ಇನ್ನು ವಯಸ್ಸಾಗಿದ್ದಿಲ್ಲ. ಎಂತ ವಯಸ್ಸು ಮರಾಯ, ಇನ್ನ ಒಂದ್ ವರ್ಷ ಇದ್ದಿದ್ರ, ಇಲ್ಲ ಒಂದ್ ವರ್ಷ ಇದ್ದಿದ್ರ ನನ್ ಮುತ್ತಾಗ ಬರೇ 100 ವರ್ಷ ಆಗಿದ್ದು. ಮತ್ತೆ ಹಣ ಎದ್ದುತ್ತಲ್ಲ ಓಮರಾಯ, ಮತ್ ಮಾತಾಡಿದ್ರೆ ನೋಡು ಓಮರಾಯ. ಏ ತಮ್ಗೋಳ್ರ, ನಾಯಿನು 100 ಬಾರ್ಸಲ್ದ ನಾ ಸಾಯ್ತಿದ್ದಿಲ್ಲ. ಇಲ್ಲಿ ಎದಾಳಲ್ಲ ಈ ಚಂದುಳಿ, ಈಕಿ ಕಾಟಕ್ ಬ್ಯಾಸತ್ತು, ಈಗ ಜಲ್ದಿ ಸಾಯಕ ಅವಸರ ಮಾಡ್ದೆ. ಆದ್ರ ಒಂದ್ ಮಾತು ತಿಳ್ಕೋರಿ, ನಮ್ ಮನ್ಯಾಗ ಚಂದನ ನಾಯಿ ಅದ, ಅದ್ರ ಬಾಲ ದುಂಡ ಸುತ್ತಕೊಂಡು ಸುರುಳಿಯಂಗನೂ ಅದ. ನಾ ನೋಡ್ಕೋತ ಇದ್ದೀನಿ ಕಳೆದ 10 ವರ್ಷದಿಂದ. ಅದರ ಬಾಲದ ಸುರುಳಿಯಾಗಿಂದ ಕನಿಷ್ಠ ಅಂದ್ರೂ 10,000 ನೋಣ ಒಳಗ್ ಹೋಗಿ ಹೊರಗ್ ಬಂದವ. ನನ್ ಸಾವಿಗ್ ಮಾತ್ರ ಆ ನಾಯಿ ಬಾಲ ಕಾರಣ ಅಲ್ರಪ್ಪೋ, ಅಲ್ಲ ಮಕ್ಕಳು ಸ್ವಸ್ಥರ ಕಾಟಕ ನಾ ಸತ್ತಿನ್ರಪ್ಪೋ, ನಾಯಿಂದಲ್ರಪ್ಪೋ, ನಾಯಿಂದಲ್ಲ. ಮತ್ ಸತ್ತಲ್ಲು ಹೆಣ, ಮತ್ತೆ ಹೆಣ ಮಲ್ಕೊಂಡ್ತು ನೋಡು. ನೋಡ್ರಪ್ಪ ದೈವ, ಮನುಷ್ಯ ಸಾಯ್ತಾನೆ, ಸತ್ತೇ ಸಾಯ್ತಾನೆ. ಸಾಯಾಕ ಒಂದು ನೆವ ಬೇಕಷ್ಟ. ಯಾರಿಗೆ, ಯಾವಾಗ, ಎಲ್ಲಿ, ಯಾವ ರೀತಿ, ಎದಕ, ಯಾವ ರೂಪದೊಳಗ ಈ ಸಾವು ಅಂದ್ರ ಮೃತ್ಯು ಬಂದು ಮ್ಯಾಲೆ ಎರಗುತ್ತದ ನಮ್ ಯಾರಿಗೂ ತಿಳಿದಿಲ್ಲ, ತಿಳಿಯುವುದೂ ಇಲ್ಲ, ಮತ್ತೆ ತಿಳಿಯುವುದೂ ಬೇಡ. ಅಲ್ಲ ಇವನ, ಈ ನಾಯಿ ಮತ್ ಬಂತಲ್ಲ. ಅಲ್ಲಪ್ಪ, ಅದು ಕೈಯಾಗ ಮೊಬೈಲ್ ಬೇರೆ ಹಿಡಿದದಲ್ಲೋ. ಹೌದಪ್ಪ ಹೌದು, ಅದು ಯಾರಿಗೋ ಮಾತಾಡಕತ್ತಿಲ್ಲ. ತಡಿ ಜರ್ ತಡಿ, ಅದು ಏನ್ ಮಾತಾಡ್ತದ ನಾವು ಕೇಳೋಣ. ಆಯ್ತಾಯ್ತು. ಹಲೋ ಹಲೋ ಭಗವಂತ, ನಾ ಭೂಲೋಕದ ನಾಯಿ ಮಾತಾಡೋದು. ಸ್ವಲ್ಪ ಜೋರಾಗಿ ಮಾತಾಡು, ಅಂದಂಗ ಸಿಗ್ನಲ್ ಪ್ರಾಬ್ಲಮ್ ಇದ್ದಂಗ ಕಾಣಿಸ್ತದ. ಹಲೋ, ಈಗ ಚಲೋ ಕೇಳಿಸ್ಲಿತ್ತದ. ಕೇಳಿಲಿ, ನನ್ ಬಾಲ ದುಂಡ್ಗಿದ್ರ ಈ ಮನುಷ್ಯರು ಯಾಕೆ ಹೆದರ್ತಾರ ಅಂತೀನಿ. ನನ್ ಬಾಲಕ್ಕೂ ಇವ್ರ ಸಾವಿಗೂ ಏನು ಸಂಬಂಧ ಇಲ್ಲ ಅಂತ ಎಲ್ಲರಿಗೂ ತಕ್ಷಣ SMS ಕಳಿಸಿದೇವ. ಈಗ ಎಲ್ಲಾ ಕಂಪನಿಯವರು ಸಾಕಷ್ಟು ಫ್ರೀ SMS ಆಫರ್ ಕೊಟ್ಟಾರ. ಈ ಜನರೊಳಗಿರೋ ಇಂತಹ ತಪ್ಪು ತಿಳುವಳಿಕೆಗಳಿಂದ, ಮೂಢನಂಬಿಕೆಗಳಿಂದ ಮಾನವರು ನಮ್ಗ ಚಿತ್ರ ಹಿಂಸೆ ಕೊಡಬಾರದು ಅಂತ ಈಗಿಂದೀಗಲೇ ಇವರಿಗೆ ತಿಳಿಸಿಬಿಡು ಪರಮಾತ್ಮ. ಥ್ಯಾಂಕ್ ಯು ಗಾಡ್. ಪಾಪ ಮೂಕ ಪ್ರಾಣಿಯ ಈ ಮೊರೆ, ಈ ಬೇಡಿಕೆ ನಮಗ ನಿಮಗ ಎಲ್ಲರಿಗೂ ಅರ್ಥ ಆಗ್ತದ ಅಂತ ನಾವು ಭಾವಿಸ್ತೀವಿ. ಹಾ, ಇನ್ನ ನಾಟಕ ಮುಗಿಸ್ಲಿಕ್ಕೆ ನಮಗ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಬೇಕೇ ಬೇಕು ನಂಬಿಕೆ ಬೇಕು, ಬೇಕೇ ಬೇಕು ನಂಬಿಕೆ ಬೇಕು, ಬೇಡ ಬೇಡ ಮೂಢನಂಬಿಕೆ ಬೇಡ, ಬೇಡ ಬೇಡ ಮೂಢನಂಬಿಕೆ ಬೇಡ. ನಾಯಿ ಬಾಲ ಡೊಂಕೆ ನಾಟಕ ಕೇಳಿದಿರಿ. ರಚಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಪಾತ್ರವಹಿಸಿದವರು ಮಧುಸೂದನ್ ಡಿ ತೆಂಗಳಿಕರ್, ಸೋಮಶೇಖರ್ ಎಸ್ ರೂಳಿ, ಶ್ರೀಕಾಂತ್ ಪುಲಾರಿ, ರಾಜೇಂದ್ರ ಕುಲಕರ್ಣಿ, ಪ್ರಭುಲಿಂಗ್ ಎನ್ ಕೆಣಿಗೆ, ಕೆ ಪ್ರಹ್ಲಾದ್, ಅಶೋಕ್ ಶೆಟಗಾರ್, ಗೋವಿಂದ್ ಎನ್ ರಾಥೋಡ್, ಮಧು ದೇಶ್ಮುಖ್ ಹಾಗೂ ವೀಣಾ ಕುಲಕರ್ಣಿ. ಪಾತ್ರವಹಿಸಿ ನಿರ್ಮಾಣ ನೆರವು ನೀಡಿದವರು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೇವಿನ ಬೀಜದ ಕಷಾಯ ಸಿದ್ಧಪಡಿಸುವ ವಿಧಾನವನ್ನ ನೋಡೋಣಂತ. ಬೇವಿನ ಬೀಜಗಳನ್ನ ಕಲ್ಲಿನಿಂದ ಜಜ್ಜಿ ಮೇಲಿನ ಸಿಪ್ಪಿ ಭಾಗವನ್ನ ತೆಗಿಬೇಕು. ಈ ಜಜ್ಜಿದ ಬೀಜದ ಪುಡಿಯನ್ನ ಸಿಂಪರಣ ಔಷಧಿಯಾಗಿ ಸಿದ್ಧಪಡಿಸಬಹುದು. ಅರಿವೆ ಚೀಲದೊಳಗೆ ಈ ಪುಡಿಯನ್ನ 1-2 ತಿಂಗಳವರೆಗೆ ಶೇಖರಿಸಿ ಇಡಬಹುದು. ಆಮೇಲೆ ಬೀಜ ಅಥವಾ ಪುಡಿಯನ್ನ ಉತ್ತಮ ಪುಡಿಯನ್ನಾಗಿಸಬೇಕು. ಇದಕ್ಕೆ ಗ್ರೈಂಡರ್ ಅಥವಾ ಮಿಕ್ಸರ್ ಕೂಡ ಬಳಸಬಹುದು. ಪ್ರತಿ ಹೆಕ್ಟೇರ್ಗೆ 600-1,000 ಲೀಟರ್ನಷ್ಟು ಸಿಂಪರಣಾ ದ್ರಾವಣ ಬೆಳೆಯ ಬೆಳವಣಿಗೆ ಅವಲಂಬಿಸಿ ಬೇಕಾಗ್ತದೆ. 4 ಕೆಜಿ ಬೇವಿನ ಬೀಜದ ಪುಡಿ 100 ಲೀಟರ್ ಸಿಂಪರಣಾ ಔಷಧಿ ತಯಾರಿಸಲಿಕ್ಕೆ ಬೇಕಾಗ್ತದೆ. 4 ಕೆಜಿ ಬೀಜದ ಪುಡಿಗೆ 20 ಲೀಟರ್ ನೀರನ್ನು ಸೇರಿಸಿಕೊತ ರೋಲರ್ನಿಂದ ಉತ್ತಮ ಮುಲಾಮು ಆಗುವವರೆಗೆ ಆಡಿಸಬೇಕು. ಇಂಥ ಮುಲಾಮು ತಯಾರಿಸಲಿಕ್ಕೆ ರಬ್ಬರ್ ಯಂತ್ರ ಬಳಸಬಹುದು. ಈ 20 ಲೀಟರ್ ನೀರು ಬೆರೆಸಿದ ಬೇವಿನ ಪುಡಿಯ ದ್ರಾವಣವನ್ನ 12 ತಾಸುಗಳವರೆಗೆ ಇಟ್ಟು ಆಮೇಲೆ ಮ್ಯಾಲಿನ ತಿಳಿಯನ್ನ ಬಸದು ತೆಗೆದುಕೊಳ್ಳಬೇಕು. ಇದನ್ನ ಅರ್ವಿ ಒಳಗ ಗಂಟು ಕಟ್ಟಿ ಕಷಾಯ ನೀರನ್ನ ಹಿಂಡಿ ಶೇಖರಿಸಬೇಕು. ಆಮೇಲೆ ಇದು 1,000 ಲೀಟರ್ ಆಗುವವರೆಗೆ ನೀರನ್ನ ಬೆರೆಸಬೇಕು. ಇದು ಸಿಂಪರಣೆಗೆ ಸಿದ್ಧಾದಂಗ. ಈ ರೀತಿ ಬೇವಿನ ಬೀಜದ ಕಷಾಯ ಸಿದ್ಧಪಡಿಸಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ರೇವಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ.